ಎಷ್ಟು ಎಕರೆ ಕಾಫಿ ತೋಟ ಇದೆ ನಿಮಗೆ? ನನಗೆ 20 ಎಕರೆ ತೋಟ ಇದೆ. 20 ಎಕರೆನಲ್ಲಿ ಯಾವ ತಳಿ ಬೆಳ್ಕೊಂಡಿದ್ದೀರಿ? ನಾನು ಅರಬಿಕಾ ಮತ್ತೆ ರೋಬಸ್ಟಾ ಎರಡು ಬೆಳೆದಿದ್ದೆ. ಅರಬಿಕಾ ಎಷ್ಟಿದೆ ಮತ್ತೆ ರೋಬಸ್ಟಾ ಎಷ್ಟಿದೆ? ಅರಬಿಕಾ ಒಂದು 12 ಎಕರೆ ಇದೆ, ರೋಬಸ್ಟಾ ಒಂದು 8 ಎಕರೆ ಇದೆ. ರೋಬಸ್ಟಾ ಮತ್ತೆ ಅರಬಿಕಾ ಎರಡನ್ನು ಇಟ್ಕೊಂಡಿದ್ರಲ್ಲ, ಯಾಕೆ? ರೋಬಸ್ಟಾಕ್ಕೆ ಸ್ವಲ್ಪ ಕೆಲಸ ಕಡಿಮೆ ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ. ಇವತ್ತಿನ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ರೋಬಸ್ಟಾನ ಮಾಡ್ತಾ ಹೋಗ್ತಾ ಇದ್ವಿ. ಅರಬಿಕಕ್ಕೆ ಕೆಲಸ ಜಾಸ್ತಿ, ಆದಾಯನೂ ಜಾಸ್ತಿ ಇದೆ, ಆದರೆ ಕೆಲಸ ತುಂಬ ಜಾಸ್ತಿ ಇರೋದು, ಲೇಬರು ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಮಾಡೋಕ್ಕೆ ಸ್ವಲ್ಪ ಹಿನ್ಲೇಟ್ ಹಾಕ್ತಾ ಇದ್ದಾರೆ ಇವತ್ತಿನ ಬೆಳೆಗಾರರೆಲ್ಲ. ರೋಬಸ್ಟಾಕ್ಕೆ ಏನೆಲ್ಲ ಕೆಲಸ ಕಡಿಮೆ ಬೀಳುತ್ತೆ? ರೋಬಸ್ಟಾಕ್ಕೆ ಗಿಡ ಕುಡಿದ್ರೆ ಹಳ ಹೊಡೆಯೋದು, ಮತ್ತೆ ಲಿಂಡಾನು ಸ್ಪ್ರೇ ಇದೆಲ್ಲ ಕಡಿಮೆ ಆಗುತ್ತೆ. ಚಿಗುರು ಗೊಬ್ಬರ ಇದೆರಡು ಮಾಡ್ಕೊಂಡ್ರೆ ರೋಬಸ್ಟಕ್ಕೆ ಸಾಕಾಗುತ್ತೆ. ಅರಬಿಕಾದಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಅರಬಿಕಾನ ಸ್ವಲ್ಪ ಕಡಿಮೆ ಮಾಡಿದ್ವಿ. ಸಾಮಾನ್ಯವಾಗಿ ರೋಬಸ್ಟಕ್ಕೆ ಏನೇನು ಕೆಲಸ ಮಾಡ್ತೀರಾ ಒಂದು ವರ್ಷ ಪೂರ್ತಿ? ಒಂದು ವರ್ಷದಲ್ಲಿ 2 ರೌಂಡ್ ಗೊಬ್ಬರ ಕೊಡ್ತಾ ಇದ್ವಿ, ಮತ್ತೆ ಚಿಗುರು 2 ರೌಂಡು, ಕಸಿ 1 ರೌಂಡು, ಮತ್ತೆ ಕಳೆ ತೆಗೆಯುವಂಥದ್ದು ಅದು ವರ್ಷದ ಮಳೆಗಾಲದ ಮೇಲೆ ಡಿಪೆಂಡ್ ಆಗುತ್ತೆ. ಈ ವರ್ಷ 3 ರೌಂಡ್ ಆಗಿದೆ, ಬೇರೆ ವರ್ಷಗಳಲ್ಲಿ 2 ರೌಂಡಲ್ಲಿ ಕಳೆ ತೆಗಿತೀವಿ. ಗೊಬ್ಬರ ಯಾವಾಗ ಕೊಡ್ತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ನೀಡ್ತೀರಾ? ನಾವು ಗೊಬ್ಬರನ ಮೊದಲು ಮೇ ತಿಂಗಳಲ್ಲಿ ಕೊಡ್ತಾ ಇದ್ವಿ, 2nd ರೌಂಡ್ ಸೆಪ್ಟೆಂಬರ್ಲ್ಲಿ ಕೊಡ್ತಾ ಇದ್ವಿ. ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ನಾವು ಒಂದು ಗಿಡಕ್ಕೆ 1 ರೌಂಡ್ನಲ್ಲಿ 150 ಗ್ರಾಮ್ ಕೊಡ್ತಾ ಇದ್ವಿ, 2 ರೌಂಡಿಂದ 300 ಗ್ರಾಮ್ ಕೊಡ್ತಾ ಇದ್ವಿ. ಸಾಕಾಗುತ್ತ ಅಷ್ಟು? ಅದು ಈಗ ಕಾಫಿ ಬೋರ್ಡ್ನವರು ಇದ್ರ ಪ್ರಕಾರ ಆದ್ರೆ ಸಾಕಾಗೋದಿಲ್ಲ, 600 ಗ್ರಾಮ್ವರೆಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗುವಾಗ. ಇಳುವರಿ ಹೇಗಿದೆ? ಇಳುವರಿ ನನಗೆ ರೋಬಸ್ಟಾದಲ್ಲಿ ತೊಂದರೆ ಇಲ್ಲ, ಅರೇಬಿಕಾದಲ್ಲಿ ಬೋರ್ವರ್ ಗಿಡ ಕಿತ್ತು ಕಿತ್ತು ಸಾಕಾಗಿ ರೀಪ್ಲಾಂಟ್ ಮಾಡೋದ್ರಿಂದ ಅದು ಈಗ ಅವರೇಜ್ ಹೇಳಕ್ ಆಗ್ತಾನೆ ಇಲ್ಲ, ಹಂಗಾಗಿದೆ. ಯಾಕೆಂದ್ರೆ ಈ ವರ್ಷ ಹಾಕಿದ ಗಿಡ ಇನ್ 3 ವರ್ಷ ಅನ್ನೋದಕ್ಕೆ ಮತ್ತೆ ಕಿತ್ತಾಗಿರುತ್ತೆ. ಹಂಗಾಗಿ ನಮ್ಮಲ್ಲಿ ಮಳೆ ವ್ಯತ್ಯಾಸ ತುಂಬಾ ಆಗಿದ್ರಿಂದ ಅರೇಬಿಕಾ ಮಾಡೋದಕ್ಕೆ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಇದೀಗ 2 ವರ್ಷದಿಂದ ಆಗ್ತಿರೋ ಮಳೆ ಪ್ರಕಾರ ಆದ್ರೆ ಅರೇಬಿಕಾ ಮಾಡಬಹುದು, ಅದೇ ಮುಂದೆ ಮಳೆ ಕಡಿಮೆ ಆದ್ರೆ ಮತ್ತೆ ಅರೇಬಿಕಾಕ್ಕೆ ಇದೇ ಪರಿಸ್ಥಿತಿ ಇರುತ್ತೆ. ಅರೇಬಿಕಾಕ್ಕೆ ಹೆಚ್ಚು ಕೆಲಸ ಆಗುತ್ತೆ ಅಂತ ಹೇಳಿದ್ರಿ, ಏನೆಲ್ಲ ಕೆಲಸ ಅರೇಬಿಕಾದಲ್ಲಿ ಮಾಡಬೇಕಾಗುತ್ತೆ ವರ್ಷ ಪೂರ್ತಿ? ವರ್ಷ ಪೂರ್ತಿ 1 ಕಸಿ 2 ಚಿಗುರು, ಮತ್ತೆ ಸ್ಪ್ರೇ ಕೆಲವು ಟೈಮ್ 3 ಬೇಕಾಗುತ್ತೆ, ಇಲ್ಲ ಅಂದ್ರೆ 2 ಅಂತೂ ಬೇಕೇ ಬೇಕು. ಹಳನೂ ಅಷ್ಟೇ, ನಮ್ಮಲ್ಲಿ ಗಿಡ ಕೂಡದಲ್ಲೇ ಇರೋದ್ರಿಂದ ಹಳನೂ 3-4 ರೌಂಡ್ ಹೊಡಿಬೇಕಾಗುತ್ತೆ. ಈಗ ಗಿಡ ಕೂಡೋದಿಲ್ಲ ಅಂತ ಹೇಳಿದ್ರಿ, ನೆರಳಿಗೆ ಅಂತ ಹೇಳಿ ಮರ ಹಾಕೊಂಡಿರ್ತೀರ ಅಲ್ವಾ, ನೆರಳಿನ ಮರದಲ್ಲೂ ಕೂಡ ಕಳೆ ಬರುತ್ತಾ ಹೇಗೆ? ನೆರಳಿನ ಮರದಲ್ಲಿ ಅಂದ್ರೆ ಈಗ ನಮ್ಮಲ್ಲಿ ಈಗ ಮುಂಚೆ ಎಲ್ಲ ಕಾಡು ಜಾತಿ ಮರಗಳು ಇರ್ತಿದ್ವು, ಹತ್ತಿ ಹಲಸು ಗೋಣಿ ಬಸರಿ ಇಂಥ ಮರಗಳೇ ಇರ್ತಿದ್ದು, ಆವಾಗ ಸ್ವಲ್ಪ ಕಳೆ ಕಡಿಮೆ ಇರ್ತಿತ್ತು. ಈಗ ಸಿಲ್ವರ್ ಆಗಿರೋದ್ರಿಂದ ಸ್ವಲ್ಪ ಓಪನ್ ಆದ್ರೂ ಸಾಕು ಹಳ ಜಾಸ್ತಿ ಕಳೆ ಜಾಸ್ತಿ ಬರುತ್ತೆ. ಯಾಕೆ ಸಿಲ್ವರ್ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಫಿ ತೋಟದಲ್ಲಿ ಹಾಕೊಳ್ತಾರೆ ಈಗ? ಕಾಫಿ ಒಳ್ಳೆ ಆದಾಯ ಅಂತ ಮುಂಚೆರು ಮಾಡಿದ್ರು, ಅದು ಈಗ ನೋಡಿದ್ರೆ ಆದಾಯದಕ್ಕಿಂತ ಪ್ರಕೃತಿಗೂ ನಷ್ಟ ರೈತರಿಗೂ ನಷ್ಟ ಆಗ ಅಂತ ಇದಾಗಿದೆ. ನೀವು ಎಂತೆಂತ ಮರ ಇಟ್ಕೊಂಡಿದ್ದೀರಾ ನೆರಳಿಗೆ? ನಾವು ಈಗ ಸಿಲ್ವರ್ ಮೇಜರ್ ಆಗಿದೆ, ಈಗ ನಾವು ಕೆಲವು ಏರಿಯಾದಲ್ಲಿ ಅಡಿಕೆ ಜೊತೆ ಕಾಫಿ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಎಲ್ಲ ಮರಗಳನ್ನು ತೆಗಿತಾ ಬರ್ತಾ ಇದ್ದೀವಿ. ಮೇಜರ್ ಆಗಿ ಸಿಲ್ವರ್ ಖಾಲಿ ಮಾಡ್ತಾ ಇದ್ದೀವಿ. ಇನ್ನು ತೋಟದಲ್ಲಿ ಹಲಸು ಇದೆ, ಗರಿಗೆ ಇದೆ, ಹತ್ತಿ ಇದೆ, ಮತ್ತೆ ಗೋಣಿ ಇದೆ, ಹಾಲ್ವಾನ ಇದೆ. ಅರೇಬಿಕಾದಲ್ಲಿ ಕಳೆ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಿ? ಈಗ ಹಳ ಹೊಡೆಯೋ ಮಿಷಿನ್ಗಳು ಬಂದಿದ್ದಾವೆ, ಅದ್ರ ಮುಖಾಂತರನೇ ಈಗ ಕಳೆ ತೆಗಿತಾ ಇದ್ದೀವಿ. ಅದಕ್ಕೂ ಜನ ಬೇಕಾಗ್ತಾರಲ್ವ? ಅದಕ್ಕೂ ಜನ ಬೇಕು. ಏನಾದರೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜನ ಸಿಗ್ತಾ ಇದ್ದಾರೆ, ಅವರು ಅದೇ ಗಿಡದ ಲೆಕ್ಕನೋ ಇಲ್ಲ ಗಂಟೆ ಲೆಕ್ಕನೋ ಬಂದು ಕಳೆ ತೆಗಿತಾ ಇರೋದ್ರಿಂದ ಅದು ನಡ್ಕೊಂಡು ಹೋಗ್ತಾ ಇದೆ. ಎಷ್ಟು ಮಿಷನ್ ಬಳಸ್ತೀರಿ ಕಳೆ ನಿರ್ವಹಣೆ ಮಾಡಲಿಕ್ಕೆ? ನಿರ್ವಹಣೆ ಮಾಡಲಿಕ್ಕೆ ನಾವು ಈಗ ಅವ್ರ ಕಾಂಟ್ರಾಕ್ಟ್ ಬೇಸಿಸ್ನವರು ಒಂದೊಂದ್ಸರಿ 8-10 ಜನ ಬರ್ತಾರೆ, 1-2 ದಿವಸದಲ್ಲಿ ನಮ್ದು ಇಡೀ ತೋಟದ ಕಳೆನೇ ಮುಗಿಸ್ ಹೋಗ್ತಾರೆ. ಮತ್ತೆ ಚಿಗುರುತ್ತಲ್ವಾ ಅದು? ಹೌದು, ಅದು ಬರುತ್ತೆ. ಅದೇ ಮಳೆ ವಾತಾವರಣ ಏನಾಗಿದೆ ಅಂದ್ರೆ ಮಳೆ ಗ್ಯಾಪ್ ಕೊಟ್ಟರೆ ಮಾತ್ರ 2-3 ರೌಂಡ್ ಸಾಕಾಗುತ್ತೆ. ಮಳೆ ಜಾಸ್ತಿ ಆದಂಗೂ ಬಿಟ್ಟು ಬರ್ತಾ ಇದ್ರೆ ಕಳೆ ಜಾಸ್ತಿ ಆಗುತ್ತೆ. ಈ ವರ್ಷ ಎಲ್ಲ 4 ರೌಂಡ್ ಮಾಡಿದೀವಿ, ಕೆಲವು ಜಾಗದಲ್ಲಿ 5 ರೌಂಡ್ ಮಾಡಿರೋದು ಉಂಟು. ಕಳೆ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ ನಿಮ್ಗೆ, ಅದನ್ನ ಹೇಗೆ ಸದ್ಬಳಕೆಯನ್ನ ಮಾಡ್ತೀರಿ? ನಾವೆಲ್ಲ ತೋಟದಲ್ಲಿ ಅದನ್ನ ಕಳೆ ಹೊಡೆದ್ಬಿಟ್ಟು ಅಲ್ಲೇ ಬಿಡ್ತೀವಿ, ನಾವೇನು ಹೊರಗಡೆ ಹಾಕಂತ ಇದೇನಿಲ್ಲ, ಅದು ಅಲ್ಲೇ ಗೊಬ್ಬರ ಆಗಿ ಅಲ್ಲೇ ಇದಾಗುತ್ತೆ. ಗಿಡದ ಬುಡಕ್ ಹಾಕ್ತೀರಾ ಅಥವಾ ಹೇಗೆ? ಎಲ್ಲೋ ಸಣ್ಣ ಗಿಡ ಇದ್ದಲ್ಲಿ ಗಿಡದ ಬುಡಕ್ ಹಾಕ್ತೀವಿ, ಇನ್ ಮೆಣಸು ಇರೋಂತಲ್ಲಿ ಮೆಣಸಿನ ಬುಡಕ್ಕೆ ಹಾಕಿಸ್ತೀವಿ, ಬಾಕಿ ಅಂತೆ ಅದೇ ಜಾಗದಲ್ಲಿ ಕಳೆ ಹೊಡೆದ ಜಾಗದಲ್ಲೇ ಬಿಡ್ತೀವಿ. ಅಲ್ಲೇ ಕಳೆಯುತ್ತೆ, ಗೊಬ್ಬರ ಆಗುತ್ತೆ, ಅಲ್ಲೇ ಗೊಬ್ಬರ ಆಗುತ್ತೆ. ಅರೇಬಿಕಾಕ್ಕೆ ಗೊಬ್ಬರ ಯಾವ ಸಂದರ್ಭದಲ್ಲಿ ನೀಡ್ತೀರಾ ಮತ್ತು ಎಷ್ಟು ಪ್ರಮಾಣದಲ್ಲಿ ನೀಡ್ತೀರಿ? ನಾವು ಮೂರು ರೌಂಡ್ ಮಾಡ್ತಿದ್ವಿ. ಫಸ್ಟು ಮಾರ್ಚಿನಲ್ಲಿವರೆಗೆ ಒಳ್ಳೆ ಮಳೆ ಆದರೆ ಮಾರ್ಚಲ್ಲೇ ಕೊಡ್ತಿದ್ವಿ, ಮಳೆ ಸ್ವಲ್ಪ ಕಡಿಮೆ ಆದ ಪ್ರಮಾಣದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಿದ್ವಿ, ಏಪ್ರಿಲ್ ಬಿಟ್ಟರೆ ಮತ್ತೆ ಜೂನು, ಜೂನ್ ಬಿಟ್ಟರೆ ಸೆಪ್ಟೆಂಬರ್ಲ್ಲಿ ಕೊಡ್ತಿದ್ವಿ. ಈಗ ಸುಮಾರು ಒಂದು ಮೂರರಿಂದ ನಾಲ್ಕು ರೌಂಡ್ ಕೊಡ್ತೀರಿ? ಮೂರು ರೌಂಡ್ ಮಾತ್ರ ನಾವು ಕೊಡ್ತಾ ಇರೋದು, ಕೆಲವರೆಲ್ಲ ನಾಲ್ಕು ರೌಂಡ್ ಕೊಡ್ತಾ ಇದ್ದಾರೆ, ನಾವು ಮಾತ್ರ ಮೂರು ರೌಂಡೇ ಕೊಡ್ತಾ ಇರೋದು. ಏನೇನು ಗೊಬ್ಬರ ನೀಡ್ತೀರಾ? ನಾವು ಮೊದಲನೇ ರೌಂಡಲ್ಲಿ ಯೂರಿಯಾ ರಾಕು ಪೊಟಾಶ್ ಹಾಕ್ತೀವಿ, ಎರಡನೇ ರೌಂಡು ಸುಪಾಲ, ಮೂರನೇ ರೌಂಡಲ್ಲಿ ಆ ಮಳೆಗೆ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಯಾವ್ದು ಹಾಕ್ಬೋದು ಅಂತ ಅನ್ಸುತ್ತೆ ಅವಾಗ ಅದನ್ನ ಹಾಕ ಪ್ರಯತ್ನ ಮಾಡ್ಕೊಂಡು ಬಂದಿದ್ವಿ. ಒಂದು 94 ಇಲ್ಲ 10-26 ಈ ರೀತಿ ಕಾಂಬಿನೇಷನ್ ಇರೋಂಥ ಗೊಬ್ಬರನ ಹಾಕೊಂಡು ಬಂತು. ಆ ಥರದ ಸಂಯೋಜನೆಯಲ್ಲಿ ಕೊಡ್ತಾ ಇದ್ದೀರಿ. ಫಸಲು ಹೇಗಿದೆ? ಫಸಲು ಈ ವರ್ಷ ಏನು ಅಂತ ಫಸಲಿಲ್ಲ, ಹೋದ ವರ್ಷ ಪರವಾಗಿರ್ಲಿಲ್ಲ, ಈ ವರ್ಷ ಇರೋ ಫಸಲು ಸಹಿತ ನಮ್ಮ ಕೈಗೆ ಸಿಕ್ಕದಂಗೆ ಆಗೋಗಿದೆ. ಎಲ್ಲ ಮಳೆ ಜಾಸ್ತಿ ಆಗಿ ಎಲ್ಲ ಉದುರೋಗಿ ಆಮೇಲೆ ಜನವರಿಯಿಂದಲೂ ಮಳೆ ಆಗಿದ್ದರಿಂದ ಮೊದಲು ಬಂದಿದ್ದು ಮಾತ್ರ ಫಸಲು ಕೈಗೆ ಸಿಗ್ತಾ ಇರೋದು, ಆಮೇಲೆ ಬ್ಲಾಸಮ್ ಆಗಿದ್ದು ಅದೆಲ್ಲ ಕೆಳಗೆ ಉದುರೇ ಹೋಗಿದೆ, ಏನು ಕೈಗೆ ಸಿಕ್ಕಿಲ್ಲ. ಬೋರರ್ದು ದೊಡ್ಡ ಸಮಸ್ಯೆ ಈ ಭಾಗದಲ್ಲಿ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ, ಯಾಕೆ ಇದಿಷ್ಟೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಕಾಫಿ ಬೆಳೆಗಾರರನ್ನ? ಇದು ಒಂದು ನಾವು ಮಾಡ್ತಿರೋ ನಿರ್ವಹಣೆ ಕೆಲಸ ಮೇಲೂ ಹೇಳಬೇಕಾಗತ್ತೆ. ನಮ್ಮ ಕೆಲಸಗಳು ಡಿಲೇ ಆಗ್ತಾ ಇರೋದ್ರಿಂದ, ಯಾಕೆಂದ್ರೆ ನಾವು ಸೆಪ್ಟೆಂಬರಲ್ಲಿ ಯಾವ ಯೂಶುವಲ್ ಆಗಿ ಲಿಂಡಾನ್ ಮಾಡ್ತಿದ್ವಿ, ಅದು ಲೇಬರ್ ಪ್ರಾಬ್ಲಮಿಂದ ಸ್ವಲ್ಪ ಮುಂದಕ್ಕೆ ಹೋಗೋದು ಈ ರೀತಿ ಆಗಲಾಗಿ ಒಂದು, ಆಮೇಲೆ ಈ ಮೇಜರ್ ಆಗಿ ಸಿಲ್ವರ್ ಬೆಳೀತಾ ಇರೋದ್ರಿಂದ ಶೇಡಿನ ಕೊರತೆ ಜಾಸ್ತಿ ಆಗಿರೋದ್ರಿಂದ ಬೋರರ್ ಹಾವಳಿ ಜಾಸ್ತಿ ಆಗಿದೆ. ಹಿಂದೆ ಇಷ್ಟು ಬೋರರ್ ಹಾವಳಿ ಇರಲಿಲ್ಲ, ಆವಾಗ ಬಿ ಎಸ್ ಸಿ ಅಂತೇಳಿ ಉಪಯೋಗಿಸ್ತಿದ್ವಿ, ಬಿ ಎಸ್ ಸಿನ ಉಪಯೋಗಿಸ್ತಿದ್ದ ಕಾಲದಲ್ಲಿ ಬೋರರ್ ಪ್ರಮಾಣ ಕಡಿಮೆ ಇತ್ತು, ಅವಾಗ ಇರಲಿಲ್ಲ ಅಂತಲ್ಲ ಕಡಿಮೆ ಇತ್ತು, ಆದರೆ ಈಗ ಸ್ವಲ್ಪ ಜಾಸ್ತಿನೇ ಇದೆ. ಹವಾಮಾನ ವೈಪರೀತ್ಯನೇ ಮೇಜರ್ ಕಾರಣ ಅಂತ ಹೇಳಬೇಕು. ಈ ವರ್ಷ ಅಂತೂ ತುಂಬಾ ಮಳೆ ಆಯಿತು, ಕಳೆದ ವರ್ಷದಲ್ಲೂ ಕೂಡ ಸಾಕಷ್ಟು ಮಳೆ ಆಯಿತು. ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಕಾಫಿ ಬೆಳೆಗಾರರಿಗೆ ಏನೆಲ್ಲ ಸಮಸ್ಯೆಗಳು ಆಯಿತು? ಮಳೆ ಜಾಸ್ತಿ ಆಗಿದ್ದರಿಂದ ಕಾಫಿ ಎಲ್ಲ ಉದುರೋಗಿದೆ, ಕಾಫಿ ಮೆಣಸು ಪ್ರತಿಯೊಂದು ಉದುರೋಗಿದೆ. ಮಳೆಗಾಲದಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ತೊಂದರೆನೂ ಆಗಿದೆ, ಈಗ ಮಳೆ ಜೋರಾಗಿ ಬಂದು ಗೊಬ್ಬರ ಎಲ್ಲ ತೊಳ್ಕೊಂಡು ಹೋಗೋಂಥ ಪ್ರಮೇಯ, ಈ ರೀತಿ ಸರಿ ಗಿಡಗಳಿಗೆ ಸರಿಯಾದ ಪೋಷಣೆ ಆಗಿಲ್ಲ ಅಂತ ಹೇಳಬೇಕಾಗಿದೆ. ಮತ್ತು ಸರಿಯಾದ ಮಳೆಗಾಲದಲ್ಲಿ ಇದಾಗಿ ಇದಾದರೆ ಕೆಲಸನೂ ಸ್ವಲ್ಪ ಕಡಿಮೆ ಆಗುತ್ತೆ, ಬಾಕಿ ಅಂತ ಕೆಲಸ ಜಾಸ್ತಿ ಆಗುತ್ತೆ. ಮತ್ತೆ ಈ ಸಾರಿ ಮಳೆ ಹೆಚ್ಚಾದ ಪರಿಣಾಮ ನಾವು ಸರಿಯಾಗಿ ಹಣ್ಣುಗಳನ್ನು ಕುಯ್ಲಿಕ್ಕಾಗಲಿಲ್ಲ, ತುಂಬ ಉದುರೋಯ್ತು ಮತ್ತು ಕೊಚ್ಚೋಯ್ತು, ಇದಕ್ಕೆಲ್ಲ ಏನು ಪರಿಹಾರ ಅಂತೀರಿ? ಸರ್ಕಾರದಿಂದ ಪರಿಹಾರಕ್ಕೆ ಇದು ಮಾಡಿದ್ವಿ, ಸ್ವಲ್ಪ ಮಟ್ಟದ ಪ್ರಮಾಣದಲ್ಲಿ ಪರಿಹಾರ ಸಿಕ್ಕಿದೆ, ಇನ್ನೂ ಸಿಗ್ತಾ ಇದೆ, ಪೂರ್ತಿ ಮಟ್ಟದಲ್ಲಿ ಸಿಕ್ಕಿಲ್ಲ. ಕಾಫಿ ಬೆಳೆ ಯಾವ ಮಟ್ಟಕ್ಕೆ ಲಾಸ್ ಆಗಿದೆ ಅಂದರೆ ಕೆಲವರು ಅಂದಾಜು ಮಾಡಿದ್ದೇ ಒಂದು, ಅದರದ್ದು ಕಾಲ್ಭಾಗ ಕಾಫಿ ಸಿಗ್ತಾ ಇದೆ, ಕಾಫಿಲಿ ಬರೋ ಉತ್ಪತ್ತಿಗಿಂತ ಲೇಬರ್ದೇ ಖರ್ಚು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಬಿಡೋ ಹಾಗೂ ಇಲ್ಲ, ಬಿಟ್ಟರೆ ಬೆರಿ ಬೋರರ್ ಅಂತೇಳಿ ಇದಾಗತ್ತೆ, ಹಾಗಾಗಿ ಅದನ್ನು ನಿರ್ವಹಣೆ ಮಾಡಲೇಬೇಕು. ಅಂತ ಪರಿಸ್ಥಿತಿ ಇರುವಾಗ ಲಾಸ್ ಆಗುತ್ತಾ ಇದೆ. ಈ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲಿಕ್ಕೆ ಕೃಷಿಕರು ಅಂತ ಅಂದ್ರೆ ಈ ಕೃಷಿ ಕಾರ್ಮಿಕರು, ಇವ್ರ ಕೊರತೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ಏನೆಲ್ಲ ಸಮಸ್ಯೆ ಆಗ್ತದೆ ಇದರಿಂದಾಗಿ? ಅದೇ ಕೆಲಸ ಇನ್ ಟೈಮಿಗೆ ಸರಿಯಾಗಿ ಆಗ್ತಾ ಇಲ್ಲ ಕಾರ್ಮಿಕರ ಕೊರತೆಯಿಂದ. ಕಾರ್ಮಿಕರು ಈಗ ಏನಾಗಿದೆ ಅಂದ್ರೆ ಎಲ್ಲ ಅವರ್ಸ್ ಟೈಮ್ ಗಂಟೆ ಲೆಕ್ಕದಲ್ಲಿ ಕೆಲಸ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಮುಂಚೆ ಎಲ್ಲ ಕಾರ್ಮಿಕರು ಬೆಳಗ್ಗೆ 8 ಗಂಟೆಗೆ ಬಂದರೆ ಸಂಜೆ 4:30 ಕಂಪಲ್ಸರಿ ಕೆಲಸ ಮಾಡ್ತಿದ್ರು, ಇವಾಗ ಲೇಬರ್ಸು ಬರೋದೇ 9:30 ಬಂದು 2 ಗಂಟೆಗೆ ಹೋಗ್ಬೇಕು ಅಂತಾರೆ. ಆಮೇಲೆ ಕೆಲವು ಕೆಲಸಗಳಿಗೆಲ್ಲ ಇಷ್ಟೇ ಸಂಬಳ ಕೊಟ್ಟರು ಮಾತ್ರ ಬರ್ತೀವಿ, ಇಲ್ಲಾಂದ್ರೆ ಬರೋಕೆ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ. ಯಾರು ಲೇಬರು ಲೈನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರದ್ದು ಒಂಚೂರು ಕೆಲಸ ಆ ಟೈಮಿಗೆ ಸರಿಯಾಗುತ್ತೆ, ಇನ್ನು ಲೋಕಲ್ ಜನ ತಗೊಂಡು ಮಾಡೋಂಥ ಇರ್ತದೆಲ್ಲ ಕೆಲಸ ಕಡಿಮೆ ಆಗ್ತಾ ಇದೆ. ಈ ಕೃಷಿ ಕಾರ್ಮಿಕರ ಕೊರತೆ ಆಗಲಿಕ್ಕೆ ಏನು ಕಾರಣ? ಒಂದು ನಾವು ಬೆಳೆಗಾರರಲ್ಲಿ ಯೂನಿಟಿ ಇಲ್ಲದೆಲ್ಲ ಇರೋದು ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಾವು ಬೆಳೆಗಾರರೆಲ್ಲ ಒಗ್ಗಟ್ಟಾಗಿದ್ದು ಸರಿಯಾದ ಈ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಲ್ಲೇ ಇರೋದ್ರಿಂದ ಕಾರ್ಮಿಕರು ಮನಸೋ ಇಚ್ಛೆ ಇದು ಕೇಳ್ತಾ ಇದ್ರೆ, ಕಾರ್ಮಿಕರು ಹೆಂಗಾಗಿದ್ದಾರೆ ಅಂದರೆ ಕೆಲಸ ಇಲ್ಲೇ ಇದ್ದರೂ ಪಕ್ಕದೂರಿಗೆ ಹೋಗಿ ಕೆಲಸ ಮಾಡೋ ಅಂತ ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನಾಗಿದೆ ಅಂದರೆ ಅವರು ಆಟೋ ಮಾಡ್ಕೊಂಡು ಆಟೋದವರಿಗೆ ನಮಗೆ ಬರೀ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಟ್ಟರೆ ಸಂಬಳ ಸಿಗುತ್ತೆ ಅನ್ನೋದು, ವೆಹಿಕಲ್ನರು ಓಡಾಟ ಜಾಸ್ತಿ ಆಗಿದೆ, ಅವರಿಗೆ ಕೆಲಸ ಸಿಕ್ಕದಂಗೆ ಆಯಿತು ಅಂತೇಳಿ ಅವರು ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಮಾಡಿ ಸಂಬಳ ಕೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಕಾರ್ಮಿಕರದ್ದು ಸಮಸ್ಯೆ, ಲೋಕಲಲ್ಲೇ ಆದರೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತಿತ್ತು, ಆದರೂ ಲೋಕಲಲ್ಲೂ ಈಗ ಸಂಬಳ ಏನು ಕಡಿಮೆ ಆಗಿಲ್ಲ, ಯಥೇಚ್ಛವಾಗಿ ಇದು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲೆಲ್ಲ ಮೊದಲು ಕಾರ್ಮಿಕರು ವಲಸೆ ಬರ್ತಾ ಇದ್ರು ಅಥವಾ ಇಲ್ಲಿಯವರೇ ಸಾಕಾಗ್ತಿದ್ರು ಹೇಗೆ? 70% ಇಲ್ಲಿ ಇದ್ದಂತಾರೆ ಸಾಕಾಗ್ತಾಯಿತ್ತು. ವಲಸೆ ಅಂದರೆ ಬಯಲುಸೀಮೆ ಏರಿಯಾದಲ್ಲಿ ಬರ್ತಾ ಇದ್ರು, ಅವಾಗ 16 ದಿವಸದ ಪಟ್ಟಿ ಅಂತೇಳಿ, 16 ಪಟ್ಟಿ ಅಂತೇಳಿ ಮಾಡ್ತಿದ್ರು, ಹಾಗಾಗಿ ಇದು ಮಾಡ್ತಾಯಿದ್ರು. ಈಗ ಅಸ್ಸಾಂ ಜನ ಬರ್ದೇ ಹೋಗಿದ್ರೆ ಬಹುಶಃ ನಮ್ಮಲ್ಲಿ ಕಾರ್ಮಿಕರ ಕೊರತೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಅಸ್ಸಾಂ ಲೇಬರು ಸ್ವಲ್ಪ ಸಿಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ನೀವು ಈ ಬೇಲೂರು ತಾಲೂಕಿನ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ನೀವು ಅಧ್ಯಕ್ಷರಾಗಿದ್ದೀರಿ? ನಾನು ಈಗ 4 ತಿಂಗಳಾಗಿದೆ ಅಧ್ಯಕ್ಷನಾಗಿ, ಅದಕ್ಕಿಂತ ಮುಂಚೆ ಸಕ್ರಿಯವಾಗಿ ಕಾಫಿ ಬೆಳೆಗಾರ ಸಂಘದಲ್ಲಿ ನಿರ್ದೇಶಕನಾಗಿ, ಉಪಾಧ್ಯಕ್ಷನಾಗಿ, ಮತ್ತೆ ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ನಿರ್ದೇಶಕನಾಗಿ ಈ ರೀತಿ ಎಲ್ಲ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಈಗ ಸಂಘ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಕಾಫಿ ಬೆಳೆಗಾರರ ಹಿತದೃಷ್ಟಿಯಿಂದ? ನಮ್ಮಲ್ಲಿ ಏನು ಕುಂದುಕೊರತೆ ಆಗಿದೆ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಪ್ರತಿ ತಿಂಗಳು 3ನೇ ಮಂಗಳವಾರ ನಮ್ಮ ತಾಲೂಕಿನ ಬೆಳೆಗಾರ ಸಂಘದಲ್ಲಿ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ನಲ್ಲಿ ನಾವು ನಮ್ಮಿಂದ ಬೆಳೆಗಾರರಿಗೆ ಏನು ಅನುಕೂಲ ಮಾಡಿಕೊಡ್ಬೋದು, ಬೆಳೆಗಾರರನ್ನ ಯಾವ ರೀತಿ ಸಂಘಟನೆ ಮಾಡಬೇಕು, ನಾವು ಸಂಘಟನೆ ಹೋರಾಟದಲ್ಲಿ ಯಾವ ರೀತಿ ತೊಡಕೊಳ್ಬೇಕು ಅನ್ನೋ ವಿಚಾರವಾಗಿ ಮಾತಾಡ್ತಾ ಇರ್ತೀವಿ. ಹಾಗೆ ಕಾಫಿ ಮಂಡಳಿಯವ್ರನ್ನ ಕರೆಸೋದಾಗಲಿ ಅಥವಾ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯವ್ರನ್ನ ಕರೆಸೋದಾಗಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸೋದಾಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂದರ್ಭಕ್ಕೆ ತಕ್ಕಂತೆ ಕರೆಸಿ ಅವರಿಂದ ಏನು ಸಹಾಯ ಪಡ್ಕೊಳ್ಬೋದು, ಅವರಿಂದ ಏನು ಕುಂದುಕೊರತೆಗಳು ಆಗ್ತಾ ಇದಾವೆ ಅದರ ಬಗ್ಗೆ ನಿರ್ವಹಣೆಗೆ ಹೆಚ್ಚಿನ ಗಮನ ಕೊಡ್ತಾ ಇದೆ. ನಿಮ್ಮ ಭಾಗದ ಎಲ್ಲ ಬೆಳೆಗಾರರು ಕೂಡ ಸಂಘಕ್ಕೆ ಸದಸ್ಯರಾಗಿದ್ದಾರಾ ಹೇಗೆ? ಒಂದು 70% ಜನ ಸದಸ್ಯರಾಗಿ ಇದು ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಬೇಕಾದಂತ ಮಾಹಿತಿಯನ್ನಷ್ಟೇ ನೀವು ನೀಡ್ತಾ ಇದ್ದೀರಾ ಅಥವಾ ಅವ್ರಿಗೆ ಬೇಕಾದಂತ ಕೆಲವು ಉಪಕರಣ ಆಗ್ಬೋದು, ಪರಿಕರ ಆಗ್ಬೋದು, ಇದನ್ನು ತರಿಸ್ಕೊಡುವಂತದ್ದು ಆ ತರದ್ದು ಏನಾದರೂ ಇದೆಯೋ ಹೇಗೆ? ಪರಿಕರಣಗಳು ಇಂಥ ಇಲಾಖೆನಲ್ಲಿ ಇಂಥ ಸಿಗ್ತಾ ಇದೆ ಅಂತೇಳಿ ನಾವು ಅವ್ರಿಗೆ ತಿಳಿಸ್ತೀವಿ, ಅವ್ರು ಹೋಗಿ ಅಲ್ಲಿ ಇದು ಮಾಡ್ಕೊಳ್ತಾರೆ. ನಮ್ಮ ಇದರಿಂದ ನಾವು ತರಿಸ್ಕೊಡೋಂಥದ್ದು ಯಾವ್ದನ್ನು ಇಲ್ಲಿವರೆಗೂ ಇಟ್ಕೊಂಡಿಲ್ಲ. ಬಟ್ ಈ ರೀತಿ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ಬೆಳೆ ಪರಿಹಾರಕ್ಕೆ ಇಂಥದಕ್ಕೆಲ್ಲ ಓಡಾಡಿ, ಮತ್ತೆ ಬ್ಯಾಂಕ್ಗಳಲ್ಲಿ ಏನಾದರೂ ತೊಂದರೆಗಳಾದರೆ ಅಂಥ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ನಿಂತು ನಮ್ಮಿಂದ ಮೇಲ್ಪಟ್ಟ ಸಂಘ ಸಂಸ್ಥೆಗಳು ಅಂದರೆ ಹಾಸನ ಬೆಳೆಗಾರ ಸಂಘ, ಅದರಿಂದ ಮೇಲೆ ಕರ್ನಾಟಕ ಬೆಳೆಗಾರ ಸಂಘ, ಇವ್ರ ಮುಖಾಂತರ ಚರ್ಚೆ ಮಾಡಿ ನಾವು ಒಗ್ಗಟ್ಟಲ್ಲಿ ಹೋಗಿ ಅವರಿಗೆ ಇಂಥ ಕಡೆ ಇಂಥ ತೊಂದರೆ ಆಗಿದೆ ಅಂತ ಹೇಳ್ತೀವಿ. ಅವರು ಅಲ್ಲಿಂದ ಮಾತಾಡಿ ಅದನ್ನು ವ್ಯವಸ್ಥೆಯನ್ನು ಸರಿಯಾದ ಇದು ಮಾಡಿಕೊಡ್ತಾರೆ. ಒಟ್ಟಿಗೆ ಬೆಳೆಗಾರರ ಹಿತವನ್ನು ಕಾಪಾಡಲಿಕ್ಕೆ ಏನೆಲ್ಲ ಮಾಡಬೇಕು ಆ ಥರದ ಕೆಲಸ ಕಾರ್ಯಗಳನ್ನು ಸಂಘವು ಕೂಡ ಮಾಡ್ತಾ ಇದೆ. ಕಾಫಿ ಬೋರ್ಡ್ ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ, ಹೇಗೆ ಸ್ಪಂದಿಸ್ತಾ ಇದೆ ನಿಮ್ಮ ಸಮಸ್ಯೆಗಳಿಗೆ? ನಮ್ಮ ಸಮಸ್ಯೆಗಳಿಗೆ ಈಗ ಕಾಫಿ ಬೋರ್ಡ್ನಿಂದ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಮುಂಚೆನೂ ಸ್ಪಂದನೆ ಇತ್ತು, ಬಟ್ ಈಗ ಅವರಿಗೆ ಕೊಡುವಂಥ ಸೌಲಭ್ಯಗಳು ಸರ್ಕಾರದಿಂದ ಬರ್ದಲ್ಲೇ ಇರೋದ್ರಿಂದ ಅವರು ಕೊಡೋದಕ್ಕೆ ಯಾವುದೂ ಆಗ್ತಾ ಇಲ್ಲ. ಮುಂಚೆ ಬೆಳೆಗಾರರಿಗೆ ಏನು ಮಾಡ್ತಾ ಇದ್ರು ಅಂದರೆ ಸಬ್ಸಿಡಿ ರೂಪದಲ್ಲಿ ಇದನ್ನು ಕೊಡ್ತಾ ಇದ್ರು, ಇಂಟರ್ ಪ್ಲಾಂಟ್ ಮಾಡೋದಕ್ಕೆ, ಇದಕ್ಕೆಲ್ಲ ಆಮೇಲೆ ಕಣ ಗೋಡನ್ನು ಇಂಥದಕ್ಕೆಲ್ಲ ಸೌಲಭ್ಯಗಳು ಯಥೇಚ್ಛವಾಗಿ ಸಿಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದ್ಮೇಲಂತೂ ಯಾವ ಸೌಲಭ್ಯನೂ ಬೆಳೆಗಾರರಿಗೆ ಸಿಗ್ತಾ ಇಲ್ಲ. ಸರ್ಕಾರ ಆಗಲಿ ಅಥವಾ ಕಾಫಿ ಬೋರ್ಡ್ ಆಗಲಿ ಇನ್ನು ನಮ್ಮ ಬೆಳೆಗಾರರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಮತ್ತು ಏನೆಲ್ಲ ಸವಲತ್ತುಗಳನ್ನು ನೀಡಬೇಕು ಅಂತ ತಮಗನ್ಸುತ್ತೆ? ಬೆಳೆಗಾರರಿಗೆ ಅವರು ಹೆಚ್ಚಿನ ರೀತಿಯಲ್ಲಿ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಳೆನೂ ಉತ್ತಮವಾಗಿ ಬರುತ್ತೆ, ನಮ್ಮಲ್ಲಿಂದ ಹೆಚ್ಚಿನ ಬೆಳೆಗಾರರು ತಯಾರಾಗ್ತಾರೆ. ಬೆಳೆ ಬೆಳಿಬೇಕು ಅಂತಾದರೆ ಬೆಳೆಗಾರನದ್ದು ಒಬ್ಬಂದೇ ಶ್ರಮ ಇದ್ರೆ ಸಾಲದು, ನಮಗೆ ಇಲಾಖೆ ವತಿಯಿಂದಲೂ ಅದಕ್ಕೆ ಪರ್ಯಾಯದ ವ್ಯವಸ್ಥೆ ಸಿಕ್ಕಿದಾಗ ಅದು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಕಾಫಿ ಬೆಳೆ ಮಾಡುವಾಗ ಏನಾದರೂ ಸಮಸ್ಯೆ ಇದೆಯಾ ಹೇಗೆ? ಇಲ್ಲಿ ಪಲ್ಪರ್ ಮಾಡುವಾಗ ಸಾಮಾನ್ಯವಾಗಿ ಅಕ್ಕಪಕ್ಕದಲ್ಲಿ ಇದ್ದಂಥರ ಹತ್ರ ಹೋಗಿ ಬಾಡಿಗೆ ಮಾಡ್ಕೊಂಡು ಬರ್ತಾರೆ, ಇನ್ನು ಕೆಲವರ ಸ್ವಂತ ಇಟ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ ತುಂಬ ತೊಂದರೆ ಆಗಿದ್ದು ಅಂದರೆ ನವಂಬರ್ ಡಿಸೆಂಬರ್ವರೆಗೂ ಮಳೆ ಬಂದಿದ್ದರಿಂದ ಕಾಫಿ ಒಣಗಿಸೋದಕ್ಕೆ ತುಂಬ ತೊಂದರೆ ಆಯಿತು. ಆ ಬಗ್ಗೆ ಈಗಾಗಲೇ ಕಾಫಿ ಮಂಡಳಿಯಲ್ಲಿ ನಾವು ಈಗ ಕೇಳ್ಕೊಂಡಿದ್ದೀವಿ, ಸಣ್ಣ ಸಣ್ಣ ಬೆಳೆಗಾರರಿಗೆ ಅನುಕೂಲ ಆಗುವಂತೆ ಡ್ರೈಯರ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಕೇಳಿದ್ವಿ. ಅದಕ್ಕೆ ಇಲಾಖೆ ಒಪ್ಪಿಗೆ ಸಿಕ್ಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲಾಖೆಯರು ಕ್ಯಾಬಿನೆಟ್ಗೆ ಮನವಿ ಮಾಡಿದ್ದಾರೆ. ಕ್ಯಾಬಿನೆಟಲ್ಲಿ ಈ ಸರಿ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಹೋರಾಟ ಮಾಡಿ ತಗೊಳ್ಬೇಕು ಅಂತೇಳಿ ನಮ್ಮ KGF ಬೆಳೆಗಾರರು ಮತ್ತು HDFI ಬೆಳೆಗಾರರೆಲ್ಲ ಹೋರಾಟ ನಡೆಸ್ತಾ ಇದ್ದಾರೆ.